MRP और उसके अलावा और भी बहुत कुछ चेक करना होता है, जैसे वेट, क्वांटिटी, कंज्यूमर केयर नंबर, फूड प्रोडक्ट्स और कॉस्मेटिक की बेस्ट बिफोर डेट। इतना कुछ? हाँ, हर जागरूक उपभोक्ता को पता होना चाहिए कि पैकेज्ड कमोडिटी की खरीदारी हमेशा उस पर लिखी जानकारी देखकर ही करनी चाहिए। उपभोक्ता मामले विभाग, भारत सरकार। ನಮಸ್ಕಾರ ಡಾಕ್ಟರ್ ಕಮಲಾಬಾಯಿ ಅವರೇ. ಹಾಂ ನಮಸ್ಕಾರ ಸರ್. ಈಗ ನಮ್ಮ ರೈತ ಬಾಂಧವರು ಪಶುಪಾಲನೆಯನ್ನು ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಹಾಂ ಹಾಂ ಖಂಡಿತ ಸರ್, ಹೌದು. ಸ್ವಲ್ಪ ಮಳೆ ಬೆಳೆಯಲ್ಲಿ ವ್ಯತ್ಯಾಸ ಆದರೂ ಕೂಡ ಪಶುಪಾಲನೆಯಿಂದ ಅವರು ಒಂದು ನಿಯಮಿತವಾದಂಥ ಆದಾಯವನ್ನು ಪಡಿಬಹುದು. ಹೌದು ಹೌದು ಖಂಡಿತ. ಆ ಪಶುಪಾಲನೆಗೆ ಮೇವನ್ನು ಒದಗಿಸೋದು ಬಹಳ ಮುಖ್ಯ. ಹೌದು. ಸಾಮಾನ್ಯವಾಗಿ ಜಮೀನಿರುವಂಥ ರೈತರೇನು ಈ ತಮ್ಮ ಜಮೀನಿನಲ್ಲಿ ಈ ಸುಧಾರಿತ ಮೇವಿನ ಬೆಳೆಗಳನ್ನು ಬೆಳ್ಕೊಂಡು ತಮ್ಮ ಹೈನು ರಾಸುಗಳಿಗೆ ಮೇವನ್ನು ಒದಗಿಸ್ತಾರೆ. ಆದರೆ ಜಮೀನು ಕಡಿಮೆ ಇರುವಂಥ ರೈತರು ಈ ಮಣ್ಣುರಹಿತ ವಿಧಾನದಿಂದಲೂ ಕೂಡ ತಾಜಾ ಮೇವನ್ನು ಉತ್ಪಾದನೆ ಮಾಡಬಹುದು ಅಂತ ತಾವು ತಜ್ಞರು ಅಭಿವೃದ್ಧಿಪಡಿಸಿದ್ದಾರೆ. ಹೌದು ಸರ್. ಇದನ್ನು ಹೈಡ್ರೋಫೋನಿಕ್ಸ್ ಅಂತ ಅಂದು ಕರಿತಾ ಇದ್ದಾರೆ ಅಂತಲೂ ಕೂಡ ನಮಗೆ ಗೊತ್ತಾಯಿತು. ಹೌದು ಹೌದು ಸರ್. ಈ ವಿಚಾರದ ಬಗ್ಗೆನೇ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಇದರ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು ಖಂಡಿತವಾಗಿ ಸರ್. ನಮ್ಮ ದೇಶದಲ್ಲಿ ರೈತರು ಕೃಷಿ ಒಂದು ಪ್ರಧಾನ ಕಸಬಾಗಿ ಅಳವಡಿಸಿಕೊಂಡಿದ್ದಾರೆ, ಜೊತೆಗೆ ಪಶುಪಾಲನೆ ಸಹ ಉಪ ಕಸಬಾಗಿ ಪ್ರಮುಖವಾಗಿ ಅಳವಡಿಸಿಕೊಂಡಿದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಹವಾಮಾನ ವೈಪರೀತ್ಯದಿಂದ ಮಳೆ ಕೈಕೊಟ್ಟಾಗ ಅಥವಾ ಮಳೆ ಹಂಚಿಕೆಯಲ್ಲಿ ಹೆಚ್ಚು ವ್ಯತ್ಯಾಸ ಕಂಡು ಬರುತ್ತಿದೆ. ಆವಾಗ ನಿಜವಾಗ್ಲೂ ಮೇವಿನ ಉತ್ಪಾದನೆಗೆ ಧಕ್ಕೆ ಉಂಟಾಗುತ್ತಿದೆ. ಅಂತ ಸಮಯದಲ್ಲಿ ಏನಾಗುತ್ತೆ, ಈ ಕೃಷಿಗಿಂತ ಪಶುಪಾಲನೆ ರೈತರು ಹೆಚ್ಚು ಒತ್ತು ಕೊಡಕ್ಕೆ ಹೋಗ್ತಾರೆ. ಇಂಥ ಸನ್ನಿವೇಶದಲ್ಲಿ ರೈತರು ಹೊಲದಲ್ಲಿ ಅಥವಾ ಜಮೀನಲ್ಲಿ ಮೇವನ್ನ ಹೆಚ್ಚಾಗಿ ಬೆಳಿಬೇಕನ್ನೋ ಆಸೆ ಇರುತ್ತೆ. ಹವಾಮಾನ ವೈಪರೀತ್ಯ ಅಥವಾ ಮಳೆ ಕೈಕೊಟ್ಟಾಗ್ರಿಂದ ಏನಾಗುತ್ತೆ, ಈ ಮೇವಿನ ಉತ್ಪಾದನೆಗೆ ಇವ್ರಿಗೆ ಸ್ವಲ್ಪ ತುಂಬಾ ಧಕ್ಕೆ ಉಂಟಾಗುತ್ತೆ ಅಥವಾ ಮೇವಿನ ಅಭಾವ ಉಂಟಾಗುತ್ತೆ. ಇಂತಹ ಸಮಯದಲ್ಲಿ ಜಮೀನು ಅಥವಾ ನೀರಿನ ಅಭಾವ ಕಂಡು ಬಂದಲ್ಲಿ ಮೇವು ಬೆಳೆಯನ್ನು ರೈತರೇ ತಮ್ಮ ಹಿತ್ತಲಿನಲ್ಲಿಯೇ ಮಣ್ಣುರಹಿತ ತಾಜಾ ಹಸಿರು ಮೇವನ್ನ ಬೆಳ್ಕೊಬಹುದು. ಇದು ಜಲಕೃಷಿ ತತ್ವದ ಮೇಲೆ ತಮ್ಮ ಜಾನುವಾರುಗಳನ್ನ ಈ ಹಸಿರು ಮೇವು ಬೆಳೆದು ಮೇವನ್ನು ಒದಗಿಸಬಹುದು. ಇದು ಬರಗಾಲ ಇರಬಹುದು ಅಥವಾ ಮಳೆ ಬರದೇ ಇರೋ ಸಮಯದಲ್ಲಿ ಇದೊಂಥರ ಉತ್ತಮವಾದ ಒಂದು ಹಸಿರು ಮೇವು ಕೊಡುವ ಒಂದು ವಿಧಾನ ಅಥವಾ ತಂತ್ರಜ್ಞಾನ ಅಂತ ಹೇಳ್ಬೋದು ಸರ್. ಅಂದ್ರೆ ನಮ್ಮ ಪಶುಪಾಲನಾ ರೈತ ಬಾಂಧವರಿಗೆ ಇದೊಂದು ಉತ್ತಮವಾದಂತ ವರದಾನ ಅಂತಾನೆ ಹೇಳಬಹುದು. ಹಾಂ ಹೌದು ಸರ್. ಇನ್ನ ಈ ಮಣ್ಣು ರಹಿತ ತಾಜಾ ಮೇವು ಜಲಕೃಷಿ ಅಂದ್ರೆ ಏನು ಅಂತೀರಿ? ಜಲ ಅಂದರೆ ನೀರು. ಮಣ್ಣು ಆಧಾರವಿಲ್ಲದೆ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸಿ ರೈತರು ತಮ್ಮ ಜಮೀನಿನಲ್ಲೇ ಅಥವಾ ಮನೆಯ ಹಿತ್ತಲಿನಲ್ಲೇ ಕಡಿಮೆ ವೆಚ್ಚದಲ್ಲಿ ಮೇವಿನ ಬೆಳೆಯನ್ನು ಬೆಳೆದು ಪಶುಗಳಿಗೆ ಬೇಸಿಗೆಯಲ್ಲೋ ಅಥವಾ ಬರಗಾಲದಲ್ಲಿಯೂ ಸಹ ಹಸಿರು ಮೇವನ್ನು ಒದಗಿಸುವುದಕ್ಕೆ ಮಣ್ಣುರಹಿತ ತಾಜಾ ಮೇವು ಅಥವಾ ಜಲಕೃಷಿ ಎಂದು ಎನ್ನುತ್ತಾರೆ ಸರ್. ಅಂದ್ರೆ ಮಣ್ಣನ್ನು ನಾವಿಲ್ಲಿ ಬಳಸ್ಕೊಳ್ಳೋದೇ ಇಲ್ಲ. ಹಾ, ಮಣ್ಣನ್ನು ಏನನ್ನ ಒಂಚೂರು ಬಳಸ್ಕೊಳ್ಳೋದಿಲ್ಲ. ನೀರಿನ ಆಧಾರದ ಮೇಲೆ ಬೆಳಿತೀವಿ. ಬರೀ ನೀರನ್ನ ಆಧಾರನ್ನು ಬೆಳಿತೀವಿ. ಮುಂದೆ ಅದನ್ನ ಹೆಂಗ್ ಬೆಳಿಬಹುದು ಅಂತ ನಾನು ಅದನ್ನ ಹೇಳ್ತೇನೆ ಸರ್. ಮುಖ್ಯವಾಗಿ ಈ ಜಲಕೃಷಿ ವಿಧಾನದಲ್ಲಿ ಎಷ್ಟು ವಿಧಗಳಿದಾವೆ ಅಂತ? ಆಕ್ಚುಲಿ ಜಲಕೃಷಿ ವಿಧಾನದಲ್ಲಿ ವಿಧಗಳು ಅನ್ನೋಕ್ಕಿಂತ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಒಂದು ರೈತರು ತಮ್ಮ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ನಾವ್ ಎರಡು ವಿಧ ಅಂತ ಹೇಳ್ಬಹುದು. ರೈತರು ತಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲಾ ಮಟ್ಟದಲ್ಲೂ ಅವರು ತುಂಬಾ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ತುಂಬಾ ಅನುಕೂಲವಾಗಿದ್ರೆ ಅವರು ಸ್ವಯಂಚಾಲಿತ ತಾಂತ್ರಿಕತೆಯನ್ನು ಜೋಡಿಸಿ ಅಂದ್ರೆ ಆಟೋಮೇಷನ್ ವಿಧಾನದಲ್ಲಿ ಈ ಹಸಿರು ಮೇವನ್ನ ಅವರು ಬೆಳೆಯಬಹುದು. ಈ ವಿಧಾನದಲ್ಲಿ ಮೇವು ಬೆಳೆಯುವ ಘಟಕ ಅನ್ನೋದಿರುತ್ತೆ, ನಿರಂತರ ವಿದ್ಯುತ್ ಶಕ್ತಿ ಪೂರೈಕೆ ಇರಬೇಕು ಹಾಗೂ ತುಂತುರು ನೀರಾವರಿ ಅಳವಡಿಸುವ ಒಂದು ವ್ಯವಸ್ಥಿತ ಪದ್ಧತಿಯಲ್ಲಿ ಅದನ್ನ ಮಾಡ್ಕೊಬಹುದು. ಇನ್ನೊಂದು ಪದ್ಧತಿ ಅಂದ್ರೆ, ರೈತರು ತಮ್ಮ ಸ್ಥಳೀಯ ಪರಿಕರಗಳನ್ನು ಬಳಸ್ಕೊಂಡು ಸಿಗುವ ಒಂದು ಒಂದು ಬ್ಯಾಂಬು ಬಿದಿರಿರ್ಬೋದು, ಅದನ್ನ ಬಳಸ್ಕೊಂಡು ಕಡಿಮೆ ನೀರಿನಲ್ಲಿ ವಿದ್ಯುತ್ ಶಕ್ತಿ ಅವಶ್ಯಕತೆ ಇಲ್ಲದೆ ಒಂದು ಬೆಳೆಯುವ ವಿಧಾನ ಸರ್. ಇದು ತಮ್ಮ ಹಿತ್ತಲಿನಲ್ಲೇ ಬೆಳ್ಕೊಬಹುದು, ಹೆಚ್ಚು ನಾವು ಅದಕ್ಕೆ ಬಂಡವಾಳ ಸಹ ಹಾಕಬೇಕಾಗಿಲ್ಲ. ಅಂದ್ರೆ ಸಾಕಷ್ಟು ಸಂಪನ್ಮೂಲ ಇರುವಂತ ರೈತರು ಕೂಡ ಇದನ್ನ ವ್ಯವಸ್ಥಿತವಾಗಿ ಮಾಡ್ಕೋಬಹುದು. ಸಂಪನ್ಮೂಲ ಇರದೇ ಇರುವಂತ ರೈತರು ಕೂಡ ಸ್ಥಳೀಯ ಒಂದು ಸಂಪನ್ಮೂಲಗಳನ್ನ ಬಳಸ್ಕೊಂಡು ಈ ಜಲಕೃಷಿ ವಿಧಾನದಲ್ಲಿ ಮೇವನ್ನ ಬೆಳಕಬಹುದು. ಹೌದು ಸರ್. ಇದು ಮೆಕನೈಸೇಷನ್ ಅಂತ ಹೇಳ್ತೀವಲ್ಲ, ಯಾಂತ್ರೀಕರಣದಲ್ಲಿ ಹೈನುಗಾರಿಕೆ ಮಾಡಿರೋರ್ಗೆ ಈ ಸ್ವಯಂಚಾಲಿತ ತಾಂತ್ರಿಕ ಜೋಡಿಸಿ ಆಟೋಮೇಷನ್ ವಿಧಾನದಲ್ಲಿ ಬೇಕಾದ ಹಸಿರು ಮೇವು ಬಳಸ್ಕೊಂಡು ಅವ್ರಿಗೆ ಸ್ವಲ್ಪ ಅನುಕೂಲ ಆಗ್ಬಹುದು ಸರ್. ಇಲ್ಲದೆ ಇರೋರು ರೈತರು ಸಹ ತಮ್ಮ ಕಡಿಮೆ ಬಂಡವಾಳದಲ್ಲಿ ಸಹ ಮಾಡ್ಕೋಬಹುದು. ಅಂದ್ರೆ ಈಗ ಮಣ್ಣುರಹಿತ ತಾಜಾ ಮೇವನ್ನ ಉತ್ಪಾದನೆ ಮಾಡೋದಕ್ಕೆ ಏನೇನು ಪರಿಕರಗಳು ಬೇಕಾಗ್ತವೆ ಅಂತೀರಿ? ಇದಕ್ಕೆ ಮೊದಲನೇ ಹೇಳಿದ್ತರ ಅಂದ್ರೆ ರೈತರ ಆರ್ಥಿಕ ಪದ್ಧತಿ ಮೇಲೆ ಒಂದು ಸ್ವಯಂ ಚಾಲಿತ, ಒಂದು ಇನ್ನೊಂದು ಬಿದಿರಂದಿರುತ್ತೆ. ಇವೆರಡಕ್ಕೂ ಪರಿಕರಗಳು ಒಂದೇ, ಅಂದ್ರೆ ಮೇವಿನ ಬೀಜಗಳು ಬೇಕಾಗತ್ತೆ. ಅದು ಏಕದಳ ಮೇವಿನ ಬೀಜ ಇರಬಹುದು, ಅದೇ ಮೆಕ್ಕೆಜೋಳ, ಗೋಧಿ, ಬಾರ್ಲಿ ಅಥವಾ ಓಟ್ಸ್ ಇರಬಹುದು. ದ್ವಿದಳ ಮೇವಿನ ಬೆಳೆ ಅಂದ್ರೆ ಮೇವಿನ ಅಲಸಂದೆ, ಹುರುಳಿನ ಅವರು ಬಳಸ್ಕೋಬೇಕು, ಬೀಜಾನೆ ಬಳಸ್ಕೊಬೇಕಾಗತ್ತೆ ಸರ್. ಮತ್ತೆ ವೆನಿಗರ್ ದ್ರಾವಣ ಬೇಕಾಗುತ್ತೆ. ವೆನಿಗರ್ ದ್ರಾವಣ ಅಂದ್ರೆ ಅಸಿಟಿಕ್ ಆಮ್ಲ ಇರೋದು. ಮತ್ತೆ ಒಂದು ಕಾಟನ್ ಚೀಲ ಅಥವಾ ಬಟ್ಟೆ, ಬಟ್ಟೆ ಚೀಲ ಒಣ ಹುಲ್ಲು. ಇದು ಒಣ ಹುಲ್ಲು ಬೇಕನ್ನೋದೇ ಇಲ್ಲ, ಅಕಸ್ಮಾತ್ ಇದ್ರೂ ಒಳ್ಳೇದು, ಅಕಸ್ಮಾತ್ ಇಲ್ಲ ಅಂದ್ರು ಸಹ ನಾವು ಹಸಿರ ಮೇವನ್ನ ಬೆಳೆಯಬಹುದು. ಅಂದ್ರೆ ಒಣ ಹುಲ್ಲು ಅಂದ್ರೆ ಯಾವ್ಯಾವ ಬಳಸ್ಕೋಬಹುದು? ಇದು ಒಣ ಹುಲ್ಲು ಅಂದ್ರೆ ಭತ್ತ ಇರ್ಬೋದು, ರಾಗಿ, ಜೋಳ, ಕಬ್ಬಿನ ಒಣಗರಿ, ಇದನ್ನು ಸಹ ತ್ಯಾಜ್ಯ ವಸ್ತು ಅಂದ್ರೆ ಸಿಕ್ಕಿದಲ್ಲಿ ಇದು ಸಹ ಒಂದು ಬಳಸ್ಕೊಬಹುದು. ಮತ್ತೆ ಇನ್ನೊಂದು ಪ್ಲಾಸ್ಟಿಕ್ ಟ್ರೇ ಅಂದ್ರೆ ತುಕ್ಕು ಹಿಡದೇ ಇರುವ ಒಂದು ತಟ್ಟೆಗಳು ಬೇಕು. ಅಲ್ಯೂಮಿನಿಯಂ ತಟ್ಟೆ ಆದ್ರೂ ಆಗ್ಬಹುದು, ಅಂದ್ರೆ ತುಕ್ಕು ಹಿಡಿಕೊಡು, ಯಾಕಂದ್ರೆ ನಿರಂತರ ನಾವು ನೀರನ್ನು ಚುಮಕಿಸ್ತಾ ಇರ್ತೀವಿ, ಕಬ್ಬಿಣ ತುಕ್ಕು ಹಿಡಿಬಾರ್ದು. ಅದಕ್ಕೊಂದ್ ಸ್ವಲ್ಪ ಅಲ್ಲೆಲ್ಲ ಒಂದ್ ಸ್ವಲ್ಪ ಹೋಲ್ಸ್ ಮಾಡಿಟ್ರೆ ಹೆಚ್ಚು ನೀರನ್ನ ಕೆಳಗಡೆ ಬಸದು ಹೋಗುತ್ತೆ. ಸೊ ಇದು ಹೆಚ್ಚಾಗಿ ಪ್ಲಾಸ್ಟಿಕ್ ಟ್ರೈ, ಕಡಿಮೆ ವೆಚ್ಚದಲ್ಲಿ ಪ್ಲಾಸ್ಟಿಕ್ ಟ್ರೈನ ಬಳಸ್ಕೊಬಹುದು. ಯೂಶಲಿ ರೈತರು ಏನ್ ಮಾಡ್ತಾರಂದ್ರೆ ನಮ್ಮ ಕೆವಿಕೆ ಬಂದಾಗ ಅವರು ರೇಷ್ಮೆ ತಟ್ಟೆ, ಪ್ಲಾಸ್ಟಿಕ್ ತಟ್ಟೆ ಇರುತ್ತಲ್ಲ, ಅದು ಅವರಲ್ಲಿ ಸಿಕ್ಕೇ ಸಿಗುತ್ತೆ. ಎಂತ ರೇಷ್ಮೆ ಬೆಳೆಗಾರರ ಹತ್ರನು ಈ ಹುಳು ಸಾಕಾಣಿಕೆಗೋಸ್ಕರ ಉಪಯೋಗಿಸ್ತಾರೆ. ಆ ಪ್ಲಾಸ್ಟಿಕ್ ಟ್ರೇ ಸಹ ಬೇಕಾದ್ರೆ ಅವರು ಉಪಯೋಗಿಸ್ಕೊಬಹುದು. ಇನ್ನು ಮುಖ್ಯವಾಗಿ ಈ ಮಣ್ಣು ರಹಿತ ತಾಜಾ ಮೇವನ್ನ ಉತ್ಪಾದಿಸುವಂತ ವಿವಿಧ ಹಂತಗಳು ಯಾವ್ಯಾವು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೇನೆ. ಹಾ ಖಂಡಿತ ಸರ್, ಇದನ್ನ ಒಂದು ಕ್ರಮಬದ್ಧವಾಗಿ ನಾವು ಒಂದಂದ್ಮೇಲೆ ಒಂದ್ ತರ ಹಂತದಲ್ಲಿ ನಾವು ಮಾಡಬೇಕಾಗುತ್ತೆ, ಕ್ರಮಬದ್ಧವಾಗಿ ಅನುಸರಿಸಿಕೊಂಡು ಹೋಗಬೇಕಾಗುತ್ತೆ. ಅಂದ್ರೆ ಮಾಡುವ ವಿಧಾನದಲ್ಲಿ ಮೊದಲನೇ ಹಂತ ಏನು, ನಮ್ಮಲ್ಲಿ ಸಿಗುವಂತಹ ಮೇವಿನ ಬೀಜ, ಇದು ಏಕದಳ ಇರಬಹುದು ಅಥವಾ ದ್ವಿದಳ ಇರಬಹುದು, ಅದನ್ನ ನಾವು ಫಸ್ಟ್ ನೀರಲ್ಲಿ ನೆನೆಸಿ ಕಸ ಕಡ್ಡಿ ಆ ಜೊಳ್ಳು ಬೀಜಗಳನ್ನ ಬೇರ್ಪಡಿಸಿ ಅದನ್ನ ಒಂದಿನ ನೆನೆಸಿಡಬೇಕು. ಯಾಕಂದ್ರೆ ಬೀಜದ ಇದು ಬೀಜದ ಪದರ ಗಟ್ಟಿ ಇರುತ್ತೆ, ನಾವು ಅದನ್ನ ತಕ್ಷಣ ಟ್ರೇಗ್ ಹಾಕಿದ್ರೆ ಅದು ಮೊಳಕೆ ಹೊಡೆಯಲ್ಲ. ಅದನ್ನ ಚೂರ್ ಮೃದುವಾಗಿಸಲಿ ನಾವು ಅದನ್ನ ನೀರಲ್ಲಿ ಒಂದು ದಿನ ನಾವು ನೆನೆಯಲ್ಲಿ ನೆನೆಸಿರ್ತೀವಿ, ಈ ಕಸ ಕಡ್ಡಿ ಜೊಳ್ಳು ಬೀಜ ತೆಗೆದ್ಬಿಟ್ಮೇಲೆ. ಮತ್ತೆ ಎರಡನೇ ಹಂತದಲ್ಲಿ ಆ ನೆನೆದ ಬೀಜವನ್ನ ನೀರಿಂದ ಬೇರ್ಪಡಿಸಿ 4% ವೆನಿಗರ್ ದ್ರವಣ ಅಥವಾ ಅಸಿಟಿಕ್ ಆಮ್ಲ. ಅಂದ್ರೆ ನಮ್ಗೆ 4% ವೆನಿಗರ್ ದ್ರವಣ ತಯಾರಿಸಬೇಕಂದ್ರೆ ಇದು ಅಂಗಡಿಗಳಲ್ಲಿ ವೆನಿಗರ್ ಪೌಡರ್ ಸಿಕ್ಕೇ ಸಿಗುತ್ತೆ. ಹೇರಳವಾಗಿ ನೀವು ಯಾವ್ದೋ ಒಂದು ಪ್ರಾವಿಷನ್ ಸ್ಟೋರ್ ಅಥವಾ ದಿನಸಿ ಅಂಗಡಿಗೆ ಹೋದ್ರೂ ಸಹ ವೆನಿಗರ್ ಸಿಗುತ್ತೆ. ಅದು 40 gram 1 liter ನೀರಲ್ಲಿ ನೆನೆಸಿದ್ರೆ ಅದು 4% ವೆನಿಗರ್ ದ್ರವಣ ಆಗುತ್ತೆ. ಹೌದು ಸರ್, ಆವಾಗ ಆ ನೆನೆಸಿದ ಬೀಜವನ್ನ 30 ನಿಮಿಷಗಳ ಕಾಲ ಈ ವೆನಿಗರ್ ದ್ರವಣದಲ್ಲಿ ನೆನೆಸಬೇಕು. ಮುಖ್ಯ ಉದ್ದೇಶ ಏನಕ್ಕಂದ್ರೆ ಹೀಗೆ ಮಾಡುವುದರಿಂದ ಶಿಲೀಂಧ್ರ ಬಾಧೆ ತಡೆಯಬಹುದು. ಈಗ ನಾವು ಮನೆಯಲ್ಲೂ ಅಷ್ಟೇ ಮೊಳಕೆ ಕಟ್ತೀವಿ, ಹುರುಳಿ ಇರಬಹುದು ಅಥವಾ ನಮ್ಮ ಮೊಳಕೆ ಕಟ್ಟ ಹೆಸರು, ಆಗ ಮೊಳಕೆ ಕಟ್ಟಾಗ ನಾವೊಂದು ಬೂಜ್ ನೋಡ್ತೀವಿ. ಸೊ ಅದನ್ನ ನಾವು ಮನುಷ್ಯರು ಆರಿಸ್ತೀವಿ, ಬಟ್ ಮೇವಲ್ಲಿ ಹಸುಗಳಿಗೆ ಅದಲ್ಲ ಮಾಡಕ್ ಕಷ್ಟ ಆಗುತ್ತೆ. ಅಂತ ಸಮಯದಲ್ಲಿ ಈ ಬೂಜ್ ಬರದೇ ಇರಲಿ ಅಂತ ನಾವು ವೆನಿಗರ್ ದ್ರವಣದಿಂದ ಬೀಜ ಉಪಚಾರವನ್ನು ನಾವು ಮಾಡ್ತೀವಿ. ಸಾಧಾರಣವಾಗಿ ಶಿಲೀಂಧ್ರಗಳು ಅಂದ್ರೆ ಅವು ಕ್ಷಾರೀಯ ಮಾಧ್ಯಮವನ್ನು ಬಯಸ್ತವೆ, ಆಮ್ಲೀಯ ಉಪಚಾರವನ್ನು ಕೊಡೋದ್ರಿಂದ ಶಿಲೀಂಧ್ರಗಳ ಬೆಳವಣಿಗೆಯನ್ನು ತಡಿಬಹುದು. ಹೌದು ಸರ್, ಅದು ಬರದೇ ಇಲ್ಲ ಈ ಅಸಿಟಿಕ್ ಆಮ್ಲ ಅಥವಾ ವೆನಿಗರ್ ದ್ರವಣದ ಉಪಚಾರ ಕೊಡೋದ್ರಿಂದ. ಇದು ಮುಖ್ಯವಾಗಿ ಎರಡನೇ ಹಂತ ಅಂತ ಹೇಳಬಹುದು. ಎರಡನೇ ಹಂತ ಸರ್. ಇದಾದ್ಮೇಲೆ ಮುಂದಿನ ಹಂತ ಯಾವುದು, ಮೂರನೇ ಹಂತ ಯಾವುದು? ಮೂರನೇ ಹಂತದಲ್ಲಿ ಈ ತರ ಉಪಚರಿಸಿದ ಮೇವಿನ ಬೀಜಗಳನ್ನ ನಾವು ಒಂದು ಕಾಟನ್ ಬಟ್ಟೆ ಅಥವಾ ಚೀಲದಲ್ಲಿ ಸುಮಾರು 48-60 ಗಂಟೆಗಳ ಕಾಲ, ಅಂದ್ರೆ 2-3 ದಿನ ಕಾಲ ಅದನ್ನ ನಾವು ಮೊಳಕೆ ಕಟ್ಟೆ ಗಟ್ಟಿ ಕಟ್ಬಿಟ್ಟಿರ್ತೀವಿ ಸರ್. ಇಡುವಾಗ ಒಂದು ನಾವು ಮನಸ್ಸಲ್ಲಿ ಇಟ್ಕೊಬೇಕಂದ್ರೆ ಇರುವೆ ಅಥವಾ ಇಲಿಗಳು ಮುಂತಾದ, ಅಂದ್ರೆ ಅವುಗಳು ಯಾವುದು ಸ್ಥಳದಲ್ಲಿ ಬರದೇ ಇರುವಂತಹ ಜಾಗದಲ್ಲಿ ನಾವು ಒಂದ್ ಸ್ವಲ್ಪ ಇಟ್ಕೊಬೇಕು. ಅದನ್ನ ತೇವಾಂಶ ಕಾಪಾಡಲಿಕ್ಕೆ ದಿನಕ್ಕೆ 2-3 ಬಾರಿ ನೀರನ್ನ ಸಿಂಪಡಿಸ್ತಾ ಇರ್ಬೇಕು, ಚುಮುಕ್ಸ್ತಾ ಇರ್ಬೇಕು. ಅಂದ್ರೆ ಇಲ್ಲ ಬಟ್ಟೆ ಮೊಳಕೆನ ಸಮ ಪ್ರಮಾಣದಲ್ಲಿ ನಾವು ಬರೀತಿಲಿ. ಸೊ 4ನೇ ಹಂತದಲ್ಲಿ ಅವ ಅಷ್ಟು 2-3 ದಿವಸದಲ್ಲಿ ಸುಮಾರು 1/4 ಮಿಲಿ ಅಥವಾ 1 ಮಿಲಿ ಅಷ್ಟು ನಿಮ್ಗೆ ಮೊಳಕೆ ಬಂದಿರುತ್ತೆ, ಮಿಲಿಮೀಟರ್ ಅಷ್ಟು ಮೊಳಕೆ ಬಂದಿರುತ್ತೆ. ಸೊ ಈ ಮೊಳಕೆ ಬಂದಿದ ಮೇವನ್ನ ನಾವು ಟ್ರೇ ಸುಮಾರು 1-1.5 ಅಥವಾ 2 ಅಡಿ ಅಗ್ಲ, 3-4 ಅಡಿ ಉದ್ದ, ಸುಮಾರು 1/4 ಇಂದ 1 kg ಈ ಮೊಳಕೆ ಬಂದಿದ್ದ ಬೀಜನ ನಾವು ಹರಡಬೇಕಾಗ ಅಂದ್ರೆ ಬಟ್ಟೆ ಚೀಲದಲ್ಲಿ ಇಟ್ಟಿರ್ತೀವಲ್ಲ ಅವನ್ನ ಇಲ್ಲ ಹರಡಬೇಕು. ಇದರಲ್ಲಿ ಇನ್ನೊಂದು ಅಂದ್ರೆ ಅಥವಾ ನಮ್ಮಲ್ಲಿ ಅಕಸ್ಮಾತ್ ಒಣ ಹುಲ್ಲು ಅಥವಾ ರಾಗಿ ಹುಲ್ಲು ಅಥವಾ ಯಾವ್ದಾದ್ರು ಹುಲ್ಲು ನಮ್ಮಲ್ಲಿ ಲಭ್ಯ ಇದ್ರೆ ಆ ಹುಲ್ಲನ್ನು ಸಹ ನಾವು ಉಪಯೋಗಿಸ್ಕೊಬಹುದು ಸರ್ ಇಟ್ರೇಲ್. ಇದ್ರಲ್ಲಿ ಏನಂದ್ರೆ ಇದೊಂಥರ ಮೀಡಿಯಾ ಅಂದ್ರೆ ಒಂದು ಮಾಧ್ಯಮ ತರ. ಈಗ ಮಣ್ಣಿಲ್ಲ, ಮಣ್ಣಿನ ಬದಲು ಈ ಒಣ ಹುಲ್ಲನ್ನ ಮಾಧ್ಯಮ ಆಗಿ ಸಹ ನಾವು ಅದನ್ನ ಉಪಯೋಗಿಸ್ಕೊಬಹುದು. ಈ ಹುಲ್ಲನ್ನ ನಾವು ಸುಮಾರು ಪುಟ್ ಪುಟ್ಟದಾಗ ಒಂದು 2 ಇಂಚ್ ಉದ್ದ ಕತ್ತರಿಸ್ಕೊಬಹುದು. ಕತ್ತರಿಸ್ಕೊಂಡು ಈ ಟ್ರೇಲ್ ಅಲ್ಲಿ ಒಂದು 2 ಇಂಚ್ ಪದರಷ್ಟೇ ಹರಡಬೇಕು ತಳದಲ್ಲಿ ಆ ಟ್ರೇಲಿ. ಅವಾಗ ಇದಕ್ಕೂ ಸಹ ನಾವು 4% ವೆನಿಗರ್ ದ್ರವಣವನ್ನು ಸಿಂಪಡಿಸಬೇಕು. ಯಾಕಂದ್ರೆ ಇಲ್ಲೂ ಕೂಡ ಶಿಲೀಂಧ್ರ, ಯಾಕಂದ್ರೆ ಈ ಒಣ ಹುಲ್ಲಲ್ಲೂ ಸಹ ಶಿಲೀಂಧ್ರ ಬರಬಹುದು. ಅದಕ್ಕೆ ತಡೆಗಟ್ಟಕ್ಕೆ ನಾವು ಮತ್ತೆ 4% ವೆನಿಗರ್ ದ್ರವಣವನ್ನು ಸಿಂಪಡಿಸ್ತೀವಿ. ಸಿಂಪಡಣೆ ಮಾಡಿ ಅಕಸ್ಮಾತ್ ಅವಾಗ ಬೇಕಾದ್ರೆ ನಿಮ್ಮಲ್ಲಿ ಸಿಗೋ ಆ ಮೊಳಕೆ ಬೀಜವನ್ನು ಸಹ ಇದ್ರ ಮೇಲೆ ಮತ್ತೆ ಚಿಮುಕಿಸಬಹುದು. ನಿಮ್ಮಲ್ಲಿ ಒಣ ಹುಲ್ಲು ಇಲ್ಲ ಅಂದ್ರೆ ನೀವು ನೇರವಾಗಿ ಸಹ ನೀವು ಪ್ಲಾಸ್ಟಿಕ್ ತಟ್ಟೆಗೆ ಹಾಕಬಹುದು. ಬೀಜವನ್ನ ಮೊಳಕೆ ಬಂದಿದ್ದ ಬೀಜವನ್ನ ನೀವು ನೇರವಾಗಿ ಹಾಕಬಹುದು. ಇದು ಮುಖ್ಯವಾಗಿ 4ನೇ ಹಂತ ಅಂತ ಹೇಳೋಣ. 4ನೇ ಹಂತ. ಈ 5ನೇ ಹಂತದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅದೇ ಈ ಮತ್ತೆ ಅಕಸ್ಮಾತ್ ನಮ್ಮಲ್ಲಿ ಒಣ ಹುಲ್ಲು ಏನಾದ್ರೂ ಇದ್ರೆ ಆ ಒಣ ಹುಲ್ಲನ್ನೇ ಮತ್ತೆ ತೆಳುವಾಗಿ ಈ ಹಾಸಿದ್ದ ಇದ್ರ ಮೇಲೆ ಬೀಜ ಸಿಂಪಡಿಸಿದ ಮೇಲೆ ಮತ್ತೆ ತೆಳುವಾಗಿ ಹರಡಿ ಇನ್ನೊಂದು ಪದರ ಮೇಲ್ಪದರ ಮಧ್ಯದಲ್ಲಿ ಬೀಜಗಳು. ಇದೇನಂದ್ರೆ ನಾವು ರೈತರು ಪದ್ಧತಿ ಮಾಡುವಾಗ ಸ್ವಲ್ಪ ತಾಪಮಾನ ಕಾಪಾಡಲಿಕ್ಕೆ ನಮ್ಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ ಸರ್. ಈ ಯಾಕಂದ್ರೆ ಇದು ನಾವು ಆಟೋಮೇಶನ್ ಮಾಡದೇ ಇರ್ತಿದ್ದ ಕಾರಣದಿಂದ ಸ್ವಂತ ರೈತರೇ ತಮ್ಮ ಹಿತ್ತಲ್ಲಿ ಮಾಡೋದ್ರಿಂದ ಸ್ವಲ್ಪ ತಾಪಮಾನ ಕಾಪಾಡಲಿಕ್ಕೆ ಒಂಚೂರು ಸ್ವಲ್ಪ ಬೆಚ್ಚನೆ ವ್ಯವಸ್ಥೆ ವಾತಾವರಣ ಸಹ ಕೊಡ್ಲಿಕ್ಕೆ ತುಂಬಾ ಅನುಕೂಲ ಮಾಡಿ. ಕೆಳಗಡೆ ಮತ್ತೆ ಮೇಲ್ಗಡೆ ಹುಲ್ಲಿರೋದ್ರಿಂದ ಸ್ವಲ್ಪ ಬೆಚ್ಚನೆ ವಾತಾವರಣ ಉಂಟಾಗುತ್ತೆ. ಜೊತೆಗೆ ನಾವು ನೀರು ಸಹ ಸಿಂಪರಣೆ ಮಾಡೋದ್ರಿಂದ 50-60% ಸಾಂದ್ರತೆ ಕಾಪಾಡ್ಕೊಳ್ಳಕ್ಕೆ ಇದಾಗುತ್ತೆ. ಅಕಸ್ಮಾತ್ ಇದು ನಾವು ರೈತರ ಪದ್ದಲ್ಲಿ ಮಾಡ್ತೀವಿ. ಮತ್ತೆ ಸ್ವಯಂ ಚಾಲಿತ ಅಂತರಕ್ಕೆ ಆಟೋಮೇಶನ್ ಅಲ್ಲಿ ಮಾಡಿದ್ರೆ ನಾವು ದಿನಕ್ಕೆ 4-5 ಬಾರಿ ತುಂತುರು ನೀರಾವರಿ ಪದ್ಧತಿಯಲ್ಲಿ ಅಳವಡಿಸ್ಕೊಂಡು ಜೊತೆಗೆ ಅಂದ್ರೆ ಒಂದು ನಿರ್ದಿಷ್ಟ ತಾಪಮಾನ ಇಟ್ಕೊಂಡು ಅದ್ರಲ್ಲಿ ನೀರು ಚಿಮುಕಿಸಬಹುದು. ನಮ್ಮಲ್ಲಿ ಸ್ವಯಂ ಚಾಲಿತ ಅಂತರಿಕತೆ ಆಟೋಮೇಶನ್ ಇಲ್ಲ ಅಂದ್ರೆ ದಿನಕ್ಕೆ ನಾವು 3-4 ಬಾರಿ ರೋಸ್ ಕ್ಯಾನ್ ಇಂದ ನೀರನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ನೀರು ಹಾಕೋದ್ರಿಂದ ಮೊಳಕೆಗೂ ಅನುಕೂಲ ಆಗುತ್ತೆ, ತಾಪಮಾನ ಕಾಪಾಡ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ, ಕಾಪಾಡ್ಲಿಕ್ಕೆ ಆಗುತ್ತೆ, ತೇವಾಂಶವನ್ನು ಕಾಪಾಡ್ಕೋಬಹುದು, ಆರ್ದ್ರತೆ ಅಂತೀವಿ. ಆರ್ದ್ರತೆ ಅಂತ ಹೇಳ್ತೀವಿ ಸರ್. ಸೊ ದಿನಕ್ಕೆ ಒಂದು ನೀ ರೈತರ ಪದ್ಧತಿ ಹಿತ್ತಲಲ್ಲಿ ಮಾಡೋದ್ರಿಂದ ಅಕಸ್ಮಾತ್ ಅವ್ರಿಗೆ ಅನುಕೂಲ ಇದ್ರೆ ಶೇಡ್ ನೆಟ್ಟಲ್ಲೂ ಸಹ ಬೆಳ್ಕೊಬಹುದು. ನೆರಳು ಪರದೆ ಅಂತ ಹೇಳ್ತೀವಲ್ಲ ಸರ್, ಅಲ್ಲೂ ಸಹ ಬೆಳ್ಕೊಬಹುದು. ಇಲ್ಲ ಅಂದ್ರೆ ಮನೆ ಹಿಂದೆ ಹಿತ್ತಲಲ್ಲಿ ಯಥೇಚ್ಛವಾಗಿ ಅಲ್ಲೂ ಸಹ ಬೆಳ್ಕೊಬಹುದು ಸರ್. ಐದನೇ ಹಂತ ಆಗುತ್ತೆ ಸರ್. ಮತ್ತೆ ಅದೇ ಅಂದ್ರೆ 6ನೇ ಹಂತದಲ್ಲಿ ಅಂದ್ರೆ ರೈತರು ತಮ್ಮ ಹಿತ್ತಲಲ್ಲಿ ಮಾಡ್ಕೊಬೇಕಂದ್ರೆ ಸ್ವಲ್ಪ ಒಂದು ಎಳೆ ಬಿಸಿಲು ಬರೋ ಹಾಗೆ ಟ್ರೇನ ಒಂಚೂರು ಬಿಸಿಲಲ್ಲಿ ಇಟ್ಟರೆ ಒಳ್ಳೇದಾಗುತ್ತೆ ಸರ್. ಅಂದ್ರೆ ಯಾಕಂದ್ರೆ ಮೇವಿನ ಉತ್ಪಾದನೆ ಕೂಡ ಸೂರ್ಯನ ಶಾಖ ಬಹಳ ಅತ್ಯವಶ್ಯಕ, ಸೂರ್ಯನ ಬೆಳಕು ಮತ್ತು ಶಾಖ ಬೇಕಾಗುತ್ತೆ. ಹೌದು, ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಒಡ್ಡದು ಬಹಳ ಒಳ್ಳೇದು. ಸ್ವಲ್ಪ ಹವಾಮಾನ ಕಾಪಾಡಲಿಕ್ಕೆ ಅನುಕೂಲವಾಗಿ ಕೊಡುತ್ತೆ ಸರ್. ತಾಪಮಾನ ಸುಮಾರು 30 ಡಿಗ್ರಿ ಬರುತ್ತೆ. ಮತ್ತೆ ಆರ್ದ್ರತೆಯನ್ನು 60% ನಾವು ಕಾಪಾಡ್ಕೊಂಡು ಆರ್ದ್ರತೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಅಂದ್ರೆ ಸುಮಾರು ಒಂದು ಎಷ್ಟು ಹೊತ್ತು ಇಡಬೇಕಾಗತ್ತೆ ಅಂತೀರಿ ಬಿಸಿಲಲ್ಲಿ? ಬಿಸಿಲಲ್ಲಿ ಒಂದ್ ಸ್ವಲ್ಪ ಸರ್, ಒಂದ್ 1.5-2 ಗಂಟೆ ಇಟ್ಟರೆ ಸಾಕಾಗುತ್ತೆ. ಒಂಚೂರು ಬೇಕು. ಅಕಸ್ಮಾತ್ ಇಲ್ಲದೆ ಇದ್ರು ಪರವಾಗಿಲ್ಲ, ನಾವು ನೀರು ಚುಮಕೋಸ್ತರಲ್ಲಿ ದಿನಕ್ಕೆ 2 ಮಾರಿ ಚುಮಕಿಸಿದ್ರು ಆದ್ರೆ ಇಡಬಹುದು. ಇದೇನ್ ನಾವು ಇಡಲೇಬೇಕನ್ನೋದನ್ನ ಏನ್ ಅಷ್ಟು ಕಂಡೀಷನ್ ಇಲ್ಲ. ಅಂದ್ರೆ ಇವುಗಳ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅಂತ ಈಗ ನಾವು ಇದನ್ನ ಮಾಡಿದಾಗ ಸುಮಾರು 5 ದಿನದ ನಂತರ ಸಣ್ಣ ಸಣ್ಣಗೆ 1-4 ಇಂಚ್ ಉದ್ದ ಹಸಿರು ಚಿಗುರು ಪ್ರಾರಂಭ ಆಗುತ್ತೆ. ಒಂದು 10 ದಿವಸ 10ನೇ ದಿವಸಕ್ಕೆ ಸುಮಾರು 1/2 ಅಡಿ ಅಂದ್ರೆ ಒಂದು 10-15 ದಿವಸದಲ್ಲಿ ನಿಮ್ಗೆ 1-1.5 ಅಡಿಯಷ್ಟು ನಿಮ್ಗೆ ಚಿಗುರ್ ಮೇವು ಎತ್ತರವಾಗಿ ಬೆಳೆಯುತ್ತೆ. ಸೊ ಅದು ತಕ್ಕ ಕರೆಕ್ಟ್ ಸಮಯ, ಅದನ್ನ ನಾವು ಹಸಿರು ಮೇವಾಗಿ ದನಗಳಿಗೆ ಅಥವಾ ರಾಸುಗಳಿಗೆ ಬಳಸ್ಕೊಬಹುದು. ಅಂದ್ರೆ ಇದನ್ನ ಕೊಯ್ಲು ಮಾಡೋದು ಯಾವ ರೀತಿ ಅಂತೀರಿ? ಇದಕ್ಕೆ ಕೊಯ್ಲು ಅನ್ನೋಕ್ಕಿಂತ ನಾವೇನ್ ಮಾಡ್ತೀವಿ, ಟ್ರೇಲ್ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಕಸ್ಮಾತ್ ಒಣ ಹುಲ್ಲಲ್ಲಿ ನಾವು ಬೆಳೆದಿದ್ರೆ ಒಣ ಹುಲ್ಲ ಹಂಗಂಗೆ ತೆಗದಿ ನಾವು ಟ್ರೇ ತರಾನೇ ಒಣ ಹುಲ್ಲು ತೆಗದಿ ನಾವು ರಾಸುಗಳಿಗೆ ಕೊಡಬಹುದು. ಒಣ ಹುಲ್ಲು ಜೊತೆನೆ ಅದನ್ನು ಸಹ ತಿನ್ಬಹುದು. ಈಗ ಅಕಸ್ಮಾತ್ ಹಸಿರು ಹುಲ್ಲು ಇಲ್ಲ ಅಂದ್ರೆ ರಾಸುಗಳು ಹೇಗೆ ಒಣ ಹುಲ್ಲು ರಾಗಿ ಅಥವಾ ಭತ್ತ ಒಣ ಹುಲ್ಲು ತಿನ್ನತ್ತೆ ಹಾಗೆ ಅದನ್ನು ಸಹ ತಿನ್ಬಹುದು. ಅಕಸ್ಮಾತ್ ನಮ್ಮಲ್ಲಿ ಒಣಹುಲ್ಲು ಇಲ್ಲ ಅಂದ್ರೆ ಬರೇ ಮೊಳಕೆ ಬೀಜವನ್ನು ನಾವು ಸಿಂಪಡಿಸಿದ್ರಿಂದ ಅದು ಬೇರುಗಳು ಬಂದು ಚಾಪೆ ತರ ಹರಡಿರುತ್ತೆ. ಸೊ ಹಾಗೆ ಚಾಪೆ ತರನೇ ಈ ಹಸಿರು ಚಿಗುರು ಮೇವನ್ನು ಸಹ ನಾವು ರಾಸುಗಳಿಗೆ ಟ್ರೇ ಮೂಲಕನೇ ನಾವು ಅದಕ್ಕೆ ಹಸಿರು ತರ ಕೊಡ್ಬಹುದು, ಮೇವಾಗಿ ಕೊಡ್ಬಹುದು. ಸಾಧಾರಣವಾಗಿ ಯಾವುದೇ ಬೇಸಾಯ ಮಾಡಿದ್ರು ನಮ್ಮ ರೈತರು ಎಷ್ಟು ಮಟ್ಟಿಗೆ ಇಳುವರಿ ಬರುತ್ತಪ್ಪ ಅಂತ ನೋಡ್ತಾರೆ. ಹೌದು ಖಂಡಿತ. ಇದರಲ್ಲಿ ಎಷ್ಟು ಮಟ್ಟಿಗೆ ನಾವು ಈ ಮೇವಿನ ಉತ್ಪಾದನೆ ಮಾಡ್ಕೋಬಹುದು ಅಂತೀರಿ? ಸರ್, ಇದು ನಾವು ಹೇಳೋದೇನಂದ್ರೆ ಇದು ಬರಗಾಲ ಅಥವಾ ನೀರ್ ಇಲ್ಲದೆ ಇರೋ ಸಮಯದಲ್ಲಿ ನಾವು ಇದನ್ನ ನಾವು ಮಾಡ್ಬೇಕಂತ ಒಂದು ಪರ್ಯಾಯ ಪದ್ಧತಿ. ಪರ್ಯಾಯ ಪದ್ಧತಿ ಅಂದ್ರೆ ಇದನ್ನೇ ನಾವು ಮುಖ್ಯ ಹಸಿರು ಮೇವಾಗಿ ಕೊಡ್ಬೇಕನ್ನೋದಿಲ್ಲ, ಒಂದು ಎಮರ್ಜೆನ್ಸಿ. ಈಗ ಒಂದು ಮನುಷ್ಯ ತುಂಬಾ ಸುಸ್ತಾಗಿದ್ದಾನೆ, ಅವ್ರಿಗೆ ಹೇಗೆ ಗ್ಲೂಕೋಸ್ ಕೊಟ್ಟು ನಾವು ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ತೀವಿ, ಇದೊಂಥರ ಸಪ್ಲಿಮೆಂಟ್ ಅಂತ ನಾವು ಹೇಳ್ತೀವಿ. ಸೊ ಆತರ ನಾವು ಕೊಡ್ತೀವಿ. ಇದು 1 ಕೆಜಿ ಏಕದಳ ಮೇವಿನ ಮೊಳಕೆ ಬೀಜದಿಂದ ಸುಮಾರು 5-7 ಕೆಜಿ ಹಸಿರು ಚಿಗುರು ಮೇವು ದೊರೆಯುತ್ತೆ ಸರ್. ಕೆಲವು ರೈತರು ಸುಮಾರು 9 ಕೆಜಿ ಅಷ್ಟು ಸಹ ಇಳುವರಿಯನ್ನ ಪಡೆದಿದ್ದನ್ನ ನಾನು ನೋಡಿದ್ದೀನಿ. ಮತ್ತೆ ದ್ವಿದಳ ಏನ ಮೇವು ನಾವೇನಾದ್ರು ಬೆಳೆಯಕ್ ಹೋದ್ರೆ 1 ಕೆಜಿ ದ್ವಿದಳ ಮೇವಿನ ಮೊಳಕೆಯಿಂದ ಸುಮಾರು 3-4 ಕೆಜಿ ಹಸಿರು ಚಿಗುರು ಮೇವು ದೊರೆಯುತ್ತೆ ಸರ್. ಇದರಲ್ಲಿ ಉತ್ತಮವಾದಂತಹ ಪೋಷಕಾಂಶಗಳು ಕೂಡ ಇರ್ತವೆ. ಹೌದು ಸರ್. ಈಗ ನಾವು ಅಂದ್ರೆ ಒಂದು ಸ್ವಲ್ಪ ಎಮರ್ಜೆನ್ಸಿಗೆ ಒಂದ ಅಂದಾಜು ಕಚ್ಚಾ ಸಾರಜನಕ 13% ಇರುತ್ತೆ, ಮತ್ತು ಕಚ್ಚಾ ನಾರಿನಾಂಶ 16% ನಾವು ಅದನ್ನ ಇರುತ್ತೆ ಸರ್. ಅದು ಅಂದ್ರೆ ನಾವು ಸಾಕಷ್ಟು ಮೇವನ್ನ ಪಡಿಬಹುದು ಅಂತೇಳಿ. ಹೌದು ಸರ್. ನಾವು ರೈತರಿಗೆ ಏನ್ ಮಾಡ್ತೀವಿ ಅಂದ್ರೆ ಸುಮಾರು ಒಂದು 5-6 ಟ್ರೇಲಿ ಒಂದು ಸ್ಟ್ಯಾಗರ್ಡ್ ಅಂದ್ರೆ ಹಂತ ಹಂತವಾಗಿ ನೀವು ಬೆಳೀತಿದ್ರೆ ಹಂತ ಹಂತವಾಗಿ ಬೆಳೆಯೋದ್ರಿಂದ ಹಂತ ಹಂತವಾಗಿ ದಿನಾನು ಸಹ ನೀವು ಮೇವನ್ನ ಹಸಿರು ಮೇವನ್ನು ನಿಮ್ಮ ರಾಸುಗಳಿಗೆ ಒಂದು ಟ್ರೇ ಕೊಟ್ರೆ ಸುಮಾರು 1.5-2 ಕೆಜಿ ಒಂದು ಟ್ರೇಲ್ ಹಾಕರೆ ಸುಮಾರು 5-7 ಕೆಜಿ ದಿನ ನೀವು ಹಸಿರು ಮೇವನ್ನ ನೀವು ಪಡಿತಾ ಇರಬಹುದು ಮತ್ತೆ ರಾಸುಗಳಿಗೆ ನೀವು ಕೊಡಬಹುದು ಸರ್. ಅಂದ್ರೆ ಒಂದು 7 ಟ್ರೇಗಳು ಇಟ್ಕೊಂಡ್ರೆ ಪ್ರತಿದಿನ ಒಂದೊಂದು ಟ್ರೇನಲ್ಲಿ ನಾವು ಕೊಯ್ಲು ಮಾಡ್ಕೊಂಡು ಹೋಗ್ತಾ ಇರಬಹುದು. ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ಬಹುದು. ಈಗ ನಾನು ರೈತರ ಪದ್ಧತಿಯಲ್ಲಿ ಹೇಳದ್ನಲ್ಲ ಸರ್, ತಮ್ಮಲ್ಲಿ ಸಿಗುವಂತ ಒಂದು ಬ್ಯಾಂಬು ಬಿದಿರಿಂದ ಒಂದು 7.5 ಅಡಿ ಎತ್ತರ, 5 ಅಡಿ ಉದ್ದ ಮತ್ ಮೂರಡಿ ಅಗ್ಲ ಬಿದಿರಿನ ಘಟಕ ಒಂದು ಸ್ಟೆಪ್ ನ ಮಾಡ್ಕೊಂಡು ಪ್ರತಿ ಒಂದು ರ್ಯಾಕ್ ನಿಂದ ಸುಮಾರು 10 ಕೆಜಿ ಹಸಿರು ಮೇವು ಅವರು ಪಡಿಬಹುದು ಸರ್. ಇದು ತುಂಬಾ ಕಡಿಮೆನೂ ಖರ್ಚು ಸಹ ಆಗುತ್ತೆ. ಅಂದ್ರೆ ಈ ಮಣ್ಣು ರಹಿತ ತಾಜಾ ಮೇವು ಬೆಳೆಯುವಂತ ಕ್ರಮದ ವಿಶೇಷತೆ ಏನು ಅಂತೀರಿ? ಸರ್, ಈಗ ರೈತರ ಪದ್ಧತಿಲಿ ಅಂದ್ರೆ ಸ್ವಯಂ ಚಾಲಿತ ಅಥವಾ ಆಟೋಮೇಷನ್ ಬೆಳೆದ್ರೆ ಅದಕ್ಕೆ ಸ್ವಲ್ಪ ಖರ್ಚು ತಗಲತ್ತೆ. ಈ ರೈತರ ಪದ್ಧತಿಲಿ ಸಿಗುವ ಪರಿಕರಗಳಿಂದ ಬೆಳ್ಕೊಂಡ್ರೆ ಇಲ್ಲೇನ್ ಸಿಗುತ್ತೆ ಅಂದ್ರೆ ಶಿಲೀಂಧ್ರ ರಹಿತ ತಾಜಾ ಹಸಿರು ಮೇವು ನಿಮ್ಗೆ 10 ದಿನದಲ್ಲಿ ಸಿಗುತ್ತೆ. ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇರೋದಿಲ್ಲ. ಈಗ ಊರುಗಳಲ್ಲಿ ನಾವೇ ನೋಡ್ತೀವಿ ವಿದ್ಯುತ್ ಶಕ್ತಿಯ ತುಂಬಾ ನಿಲುಗಡೆ, ಮತ್ತೆ ನೀರಿನ ಬಳಕೆ ಬಹಳ ಕಡಿಮೆ, ಮತ್ತೆ ಬರಗಾಲ ಅಥವಾ ಬೇಸಿಗೆಯಲ್ಲಿ ಹಾಗೂ ನೀರು ಮತ್ತು ಭೂಮಿಯ ಲಭ್ಯತೆಯ ಅಭಾವ ಕಂಡು ಬಂದಲ್ಲಿ ಇದು ಒಂದು ಒಳ್ಳೆ ವಿಧಾನ ಅಂತ ನಾವು ಹೇಳಲಿಕ್ಕೆ. ಅಂದ್ರೆ ನಮಗೆ ನೀರು ಚಿಮುಕ್ಸದಷ್ಟು ಇದ್ರೆ ಸಾಕು. ಹೌದು ಸರ್. ಚಿಮುಕ್ಸೋ ಅಥವಾ ಚಿಮುಕ್ಸದು ಚಿಮುಕ್ಸೋಷ್ಟು ಇದ್ರೆ ಸಾಕು ಸಾಕು ಸರ್. ಅಲ್ಲಿ ಒಂದು ಆರ್ದ್ರತೆ ಕಾಪಾಡ್ಕೋಬೇಕು. ಹೌದು ಅಷ್ಟೇ. ನೀರ್ ನಿಲ್ಲೋ ಹಾಗೆ ಏನ್ ಬೇಡ, ಸ್ವಲ್ಪ ಚುಮುಕ್ಸ್ಕೊಂಡಿದ್ರೆ ತೇವಾಂಶ ಇದ್ರೆ ಸಾಕು. ಚುಮುಕ್ ನೀರು ಅಂತೀವಲ್ಲ, ರೀತಿಯಾಗಿ ನಾವು ಇಟ್ಕೋಬೇಕಾಗುತ್ತೆ. ಅಂದ್ರೆ ಒಂದು ತುರ್ತು ಕ್ರಮ ಅಂತ ಹೇಳಬಹುದು. ಹೌದು ಸರ್. ಮತ್ತೆ ಮೇವನ್ ಕೊಡುವಾಗ ನಾವ್ ಯಾವಾಗ್ಲೂ ಹೇಳ್ತೀವಿ ರಾಸುಗಳಿಗೆ ಏಕದಳ ಜೊತೆ ದ್ವಿದಳ ಮೇವು ಸಹ ಕೊಡಬೇಕು ಅಂತ ಹೇಳ್ತೀವಿ. ಅದೇ ತತ್ವವನ್ನು ಸಹ ನಾವು ಈ ಹೈಡ್ರೋಫೋನಿಕ್ಸ್ ಅಲ್ಲೂ ಸಹ ಪಾಲಿಸಬೇಕಾಗುತ್ತೆ. ಯಾಕಂದ್ರೆ ಸುಮಾರು ಏಕದಳ ಮತ್ತು ದ್ವಿದಳ ಧಾನ್ಯ ಮೇವಿನ ಬೆಳೆಗಳು 4:1 ಅನುಪಾತದಲ್ಲಿ ರಾಸುಗಳಿಗೆ ಕೊಡುವುದರಿಂದ ಹೇರಳವಾಗಿ ಪ್ರೋಟೀನ್ ದೊರೆಯುತ್ತೆ, ಮತ್ತೆ ಆರೋಗ್ಯ ಸಹ ನಾವು ಕಾಪಾಡ್ಕೋಬಹುದು. ಖರ್ಚು ವೆಚ್ಚ ಹೇಗೆ ಅಂತೀರಿ? ಖರ್ಚು ವೆಚ್ಚ ಅಂದ್ರೆ ಈಗ ಸ್ವಯಂ ಚಾಲಿತ ಅಥವಾ ತಾಂತ್ರಿಕತೆ ಆಟೋಮೇಷನ್ ವಿಧಾನದಲ್ಲಿ ನಾವೇನಾದ್ರೂ ಮಾಡಿದ್ರೆ ಇದಕ್ಕೆ ಖರ್ಚು ಸುಮಾರು 1.25 ಲಕ್ಷದಷ್ಟು ಹಿಡಿಯುತ್ತೆ ಸರ್. ಅಂದ್ರೆ ದೊಡ್ಡ ಪ್ರಮಾಣದ ಹೈನು ಉದ್ಯಮ ಮಾಡ್ತಾ ಮಾಡಬಹುದು. ಹೌದು ಸರ್. ಇದ್ರಲ್ಲಿ 36 ಟ್ರೇಗಳು ಬಳಸಬಹುದು, ಇಲ್ಲಾಂದ್ರೆ ಅವ್ರ ಅನುಕೂಲ ತಕ್ಕಂಗೆ ಜಾಗವನ್ನು ನೋಡ್ಕೊಂಡು ಅವ್ರ ಬೇಕಾದ್ರೆ ಇನ್ನು ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು ಅಥವಾ ಹೆಚ್ಚಾಗೂ ಸಹ ಮಾಡ್ಕೊಬಹುದು. ಮತ್ತೆ ನಮ್ಮ ರೈತರು ಸಿಗುವ ಪರಿಕರನ್ನು ಬಳಸ್ಕೊಂಡು ಸರಳ ಮತ್ತು ಕಡಿಮೆ ವೆಚ್ಚದಲ್ಲಿ ಬಿದಿರಿನ ಘಟಕ ಏನ ತಯಾರಿಸ್ಕೊಂಡ್ರೆ ಇದಕ್ಕೆ ಕಡಿಮೆ 1,100 ರೂಪಾಯಲ್ಲಿ ಇದನ್ನ ಮಾಡ್ಕೋಬಹುದು ಸರ್. ಅಕಸ್ಮಾತ್ 1,100 ಸಹ ಇದಕ್ಕೆ ಖರ್ಚು ತಗ್ಲಲ್ಲ, ತವರ ರೈತರೇ ತಮ್ಮ ಹೊಲದಲ್ಲಿ ಸಿಗುವಂತ ಬ್ಯಾಂಬು ಬಿದಿರನ್ನ ಉಪಯೋಗಿಸ್ಕೊಂಡ್ರೆ ಇದು 1,100 ರೂಪಾಯಿ ಸಹ ಖರ್ಚು ಇರೋದಿಲ್ಲ. ಒಟ್ಟು ಒಂದ್ ಹಸಿರು ಮೇವಿನ ಬೀಜದ ದರ 1 ಕೆಜಿಗೆ 15 ರೂಪಾಯಿ ಏನೋ ಇರುತ್ತೆ. ಈ ಜೋಳ ಅದನ್ನ ಪ್ರತಿ ಕೆಜಿ ಹಸಿರು ಮೇವಿಗೆ ನೀವೆಲ್ಲ ಇದ್ ಮಾಡಿದ್ರೆ ನಿಮ್ಗೆ 1-4 ಕೆಜಿ ಏನು ನಿಮ್ಗೆ ತಗ್ಲತ್ತೆ ವೆಚ್ಚ ಅಷ್ಟೇ ಸರ್. ರೈತರಿಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಯೂಶಲಿ ಇದನ್ನ ನಾವು ಏಕದಳ ಮೇವಿನ ಜೋಳದಲ್ಲಿ ಜಾಸ್ತಿ ಮಾಡ್ತೀವಿ. ರೈತರಿಗೆ ನಾವೇನ್ ಹೇಳ್ತೀವಂದ್ರೆ ತಮ್ಮಲ್ಲೇ ಸಿಗುವಂತಹ ಈ ಮೇವಿನ ಬೀಜ ಅಥವಾ ರಾಗಿ ಇರಬಹುದು, ಜೋಳನ ಉಪಯೋಗಿಸಿದ್ ನಾವು ಹೇಳಲ್ಲ ಸೋರ್ಗಮ್. ಯಾಕಂದ್ರೆ ಸೋರ್ಗಮ್ ಅಲ್ಲಿ ಹೈಡ್ರೋಜನ್ ಸಯನೈಡ್ ಅನ್ನೋದು ಇರುತ್ತೆ, ಹೈಡ್ರೋಸಾಯನಿಕ್ ಆಮ್ಲ ಅಂತ, ಅದನ್ನ ಮಾತ್ರ ನಾವು ಈ ಹೈಡ್ರೋಫೋನಿಕ್ಸ್ ಗೆ ಎಳೆ ಮೇವಾಗ ಅದನ್ನ ಬಳಸಬಾರದು ಸರ್. ಅದು ಈವನ್ ನಾವು ಜಮೀನಲ್ಲೂ ಸಹ ಬೆಳೆದ್ರು ಸಹ ಸುಮಾರು ಒಂದು 55 ದಿವಸ ನಂತರನೇ ನಾವು ಅದ್ ಕಟಾವ್ ಮಾಡಬೇಕು, ಹೂ ಬಿಟ್ಟ ಮೇಲೆ ನಾವು ಅದನ್ನ ಬಳಸ್ಕೋಬೇಕಾಗುತ್ತೆ. ಸೊ ಅದನ್ನ ಮಾತ್ರ ನಾವು ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ರೈತರಿಗೆ ಬಳಸಬಾರ್ದು. ಜೋಳ ಹೇಳೋದೇ ಇಲ್ಲ, ಇಲ್ಲ ಹೇಳೋದು ಮುಸ್ಕಿನ ಜೋಳ ಆಗ್ಬಹುದು, ಮುಸ್ಕಿನ ಜೋಳ, ಮೇವಿನ ಜೋಳ ರೈತರಿಗೆ ಅವರು ಪಶು ಇಲಾಖೆಯಲ್ಲಿ ಕೊಡ್ತಾರೆ ಸರ್. ಅಂತ ಮೇವಿನ ಬೀಜಗಳಲ್ಲಿ ಸಹ ಬೇಕಾದ ದ್ವಿದಳ ಧಾನ್ಯದ ಮೇವಿನ ಬೀಜಗಳನ್ನು ಬಳಸ್ಕೊಂಡ್ಬಿಟ್ಟು ಅಂದ್ರೆ ಸರಾಸರಿ ನಮ್ಮ ರೈತರ ಒಂದು ತಂತ್ರಜ್ಞಾನ ಬಳಸ್ಕೊಂಡು ಮಾಡಿದ್ರೆ ಪ್ರತಿ ಕಿಲೋಗ್ರಾಮ್ ಹಸಿರು ಮೇವಿನ ಉತ್ಪಾದನೆಗೆ 4 ರೂಪಾಯಿ ತಗುಲುತ್ತೆ ಅಷ್ಟೇ ಸರ್. ಅಷ್ಟೊಂದು ಕಡಿಮೆ ಖರ್ಚಿನಲ್ಲಿ ಅವರು ತಮ್ಮ ರಾಸುಗಳಿಗೆ ಬರಗಾಲ ಸ್ಥಿತಿಯಲ್ಲೂ ಸಹ ಮತ್ತೆ ಬೇಸಿಗೆಯಲ್ಲೂ ಸಹ ಹಸಿರು ಮೇವನ್ನ ಉತ್ಪಾದನೆ ಮಾಡಿ. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ತರಬೇತಿ ಏನಾದರೂ ಕೊಡ್ತೀರಾ ಸರ್? ಖಂಡಿತ ಬಂದ್ರೆ ನಾವು ರೈತರಿಗೆ ಹೇಳ್ಕೊಡ್ತೀವಿ ಸರ್. ಅಕಸ್ಮಾತ್ ಹಂಗೇನಾದ್ರು ಬೇಕಂದ್ರೆ ರೈತ ತರಬೇತಿಯು ಸಹ ನಾವು ಬೇಕಾದ್ರೆ ಆಯೋಜಿಸಿ ಗ್ರಾಮಗಳಲ್ಲೇ ಮಾಡೋಕೆ ಅವಕಾಶ ಇದೆ. ನಾವು ಅಲ್ಲೇ ರೈತರಲ್ಲೇ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರಲ್ಲೇ ಆಫ್ ಕ್ಯಾಂಪಸ್ ಟ್ರೈನಿಂಗ್ ಅಂತ ಮಾಡ್ತೀವಿ. ನಾವು ಸುಮಾರು ಹಳ್ಳಿಗಳಿಗೆ ನಾವು ಮಾಡಿದ್ದ ಈ ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಹೋಗಿ ಅವ್ರಿಗೆ ತೋರಿಸಿ ಈ ತರ ಮಾಡಿ ಅಂತ ಸಹ ನಾವು ತರಬೇತಿ ಸಹ ನಾವು ಹೇಳ್ತೀವಿ ಸರ್. ರೈತರು ಯಾರಾದ್ರೂ ಅಳವಡಿಸಿಕೊಂಡಿದ್ದಾರೆ? ಖಂಡಿತ ಸರ್. ನಮ್ಮ ರಾಮನಗರದಲ್ಲಿ ಕನಕಪುರದಲ್ಲಿ ಒಬ್ರು ಇದ್ದಾರೆ, ಅವರು ಫೋನ್ ಮೂಲಕನೇ ಅವ್ರು ತಿಳ್ಕೊಂಡು ಸುಮಾರು ಅದೇ ನಾನು ಹೇಳಿದಲ್ಲ, ಕೆಲವು ರೈತರು ಸುಮಾರು 1 ಕೆಜಿ ಮೇವಿಂದ ಸರಾಸರಿ 8 ಕೆಜಿ ಬರುತ್ತೆ, ಇವರು 9-10 ಕೆಜಿ ಅಷ್ಟು ಇಳುವರಿ ಪಡೆದಿದ್ದಾರೆ. ರೈತ ಬಾಂಧವರೇ ಮತ್ತೆ ರೈತ ಮಹಿಳೆಯರೇ, ಈ ಮಣ್ಣು ರಹಿತ ಹಸಿರು ತಾಜಾ ಮೇವು ಉತ್ಪಾದಿಸುವಂತಹ ಕ್ರಮ ಹೈಡ್ರೋಫೋನಿಕ್ಸ್ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎಸ್ ಕಮಲಾಬಾಯಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9 4 4 9 8 0 4 2 9 6. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ: 9 4 4 9 8 0 4 2 9 6. ತುಂಬಾ ಸಂತೋಷ ಡಾಕ್ಟರ್ ಕಮಲಾಬಾಯಿ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಣ್ಣು ರಹಿತ ಹಸಿರು ತಾಜಾ ಮೇವು ಉತ್ಪಾದನಾ ಕ್ರಮ ಹೈಡ್ರೋಫೋನಿಕ್ಸ್ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ರೇಷ್ಮೆ ಹುಳುವನ್ನ ಬಾಧಿಸುವಂತಹ ಮುಖ್ಯವಾದ ಕೀಟಪೀಡಿಗಳಲ್ಲಿ ಊಜಿನೊಣ ಬಹಳ ಮುಖ್ಯವಾದಂತಹದ್ದು. ಇದು ರೇಷ್ಮೆ ಹುಳುವಿನ ಒಂದು ಪರಾವಲಂಬಿ ಕೀಟ. ಮುಖ್ಯವಾಗಿ ಇದು ಎಲ್ಲ ವಿಧದ ರೇಷ್ಮೆ ಹುಳುಗಳನ್ನು ಬಾಧಿಸುತ್ತೆ. ರೇಷ್ಮೆ ಗೂಡಿನ ಇಳುವರಿಯಲ್ಲಿ ಈ ಊಜಿ ಬಾಧೆಯಿಂದ ಸಾಕಷ್ಟು ಇಳಿಮುಖವನ್ನು ನಾವು ಕಾಣಬಹುದು. ಮುಖ್ಯವಾಗಿ ಈ ಊಜಿನೊಣ ವರ್ಷವಿಡೀ ಕಂಡುಬಂದರೂ ಕೂಡ ಮಳೆಗಾಲದಲ್ಲಿ ಇದರ ಹಾವಳಿ ಹೆಚ್ಚಾಗಿರುತ್ತೆ. ಅಂದರೆ ಜುಲೈ ತಿಂಗಳಿನಿಂದ ನವೆಂಬರ್ ತಿಂಗಳವರೆಗೆ ಇದರ ಹಾವಳಿ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಮಳೆಗಾಲದಲ್ಲಿ ಈ ಊಜಿನೊಣಕ್ಕೆ ಪೂರಕವಾದಂಥ ವಾತಾವರಣ ಇರುತ್ತೆ. ರೇಷ್ಮೆ ಹುಳುಗಳ ಮೈಮೇಲೆ ಕಪ್ಪನೆಯ ಮಚ್ಚೆ ಮತ್ತು ಕೋಶಗಳ ತುದಿಯಲ್ಲಿ ಗುಂಡಗಿರುವಂಥ ರಂಧ್ರಗಳು ಈ ಊಜಿನೊಣದ ಬಾಧೆಯ ಮುಖ್ಯವಾದ ಲಕ್ಷಣಗಳು ಆಗಿರುತ್ತವೆ. ಊಜಿನೊಣ ತನ್ನ ಮೊಟ್ಟೆಗಳನ್ನು ರೇಷ್ಮೆ ಹುಳುವಿನ ಶರೀರದೊಳಗಡೆ ಇಡುತ್ತೆ. ಆನಂತರ ಈ ಮೊಟ್ಟೆಗಳು ರೇಷ್ಮೆ ಹುಳುವಿನ ದೇಹದಲ್ಲಿ ಬೆಳೆದು ಹುಳುವಾಗಿ ಪ್ರೌಢ ಹಂತದಲ್ಲಿ ಶರೀರದಿಂದ ಹೊರಗಡೆ ಬಂದು ಹುಳು ಸಾಕಾಣಿಕೆ ಮನೆಯ ರಂಧ್ರ ಗೋಡೆ ಸಂದುಗಳಲ್ಲಿ ಕೋಶವಾಗುತ್ತೆ. ಇನ್ನು ಈ ಊಜಿನೊಣದ ನಿರ್ವಹಣೆಗೆ ಸಮಗ್ರ ನಿರ್ವಹಣೆ ಬಹಳ ಮುಖ್ಯ. ನಾವು ಭೌತಿಕವಾಗಿ ಬಲೆಗಳನ್ನು ಬಳಸೋದ್ರ ಮೂಲಕ, ಜೈವಿಕ ಕ್ರಮಗಳು, ಹಾಗೆಯೇ ಈ ಬೇಸಾಯ ಕ್ರಮಗಳಿಂದ ಈ ಊಜಿನೊಣಗಳನ್ನು ನಿರ್ವಹಣೆ ಮಾಡಬಹುದು. ಇನ್ನು ಭೌತಿಕ ಕ್ರಮಗಳಿಗೆ ಬಂದರೆ, ಈ ರೇಷ್ಮೆ ಹುಳು ಸಾಕಾಣಿಕೆಯ ಮನೆಯ ಮುಂಭಾಗದಲ್ಲಿ ಉಪಕೋಣೆಯನ್ನು ನಾವು ನಿರ್ಮಿಸ್ಕೋಬೇಕು. ಇದರಿಂದ ಊಜಿನೊಣ ಬರದಂಗೆ ತಡೆಗಟ್ಟಬಹುದು. ಈ ನೈಲಾನ್ ಪರದೆ ಅಥವಾ ತಂತಿಯ ಜಾಲರಿಯನ್ನು ಬಾಗಿಲು, ಕಿಟಕಿ ಮತ್ತು ಸ್ಟ್ಯಾಂಡ್ಗಳಿಗೆ ಅಳವಡಿಸೋದ್ರಿಂದ ಊಜಿನೊಣ ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ಪ್ರವೇಶ ಮಾಡೋದನ್ನು ನಾವು ತಡೆಗಟ್ಟಬಹುದು. ಹಾಗೆಯೇ 3 ಹಂತದ ಪರದೆಯನ್ನು ಬಾಗಿಲಿಗೆ ಅಳವಡಿಸೋದು ಇನ್ನೊಂದು ಮುಖ್ಯವಾದ ಕ್ರಮ. ಇನ್ನು ಹಳದಿ ಅಂಟುಪಟ್ಟಿಯನ್ನು ನಾವು ಬಳಕೆ ಮಾಡೋದ್ರಿಂದ ಈ ಊಜಿನೊಣಗಳು ಇದಕ್ಕೆ ಅಂಟುಕೊಂಡು ಸಾವನ್ನಪ್ಪುತ್ತವೆ. ಇನ್ನು ಊಜಿನೊಣದ ನಿರ್ವಹಣೆಯಲ್ಲಿ ನಾವು ಊಜಿ ಟ್ರ್ಯಾಪ್ ಮಾತ್ರೆಗಳನ್ನು ಕೂಡ ಬಳಸ್ಕೋಬಹುದು. ಊಜಿ ಟ್ರ್ಯಾಪ್ ದ್ರಾವಣದ ಹಳದಿ ಬಣ್ಣ ಈ ಪ್ರೌಢ ಊಜಿನೊಣಗಳನ್ನು ಆಕರ್ಷಿಸಿ ಕೊಲ್ಲುತ್ತೆ. ಮುಖ್ಯವಾಗಿ ಈ ಊಜಿ ಟ್ರ್ಯಾಪ್ ಒಂದು ಮಾತ್ರೆಯನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಬಿಳಿ ಬಣ್ಣದ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಹಾಕಿ ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಹೊರಗಡೆ, ಒಳಗಡೆ, ಕಿಟಕಿ, ಹಾಗೆಯೇ ಈ ಬಾಗಿಲು ಬಳಿ ಬೆಳಕು ಬೀಳುವಂತಹ ಸ್ಥಳದಲ್ಲಿ ಎತ್ತರದಲ್ಲಿ ಇಡಬೇಕಾಗತ್ತೆ. ರೇಷ್ಮೆ ಹುಳುಗಳು ಗೂಡನ್ನು ಕಟ್ಟೋದಕ್ಕೆ ಪ್ರಾರಂಭಿಸಿದ 15 ದಿನಗಳ ತನಕ ಈ ಊಜಿ ಟ್ರ್ಯಾಪ್ಗಳನ್ನು ನಾವು ರೇಷ್ಮೆ ಹುಳು ಸಾಕಾಣಿಕೆಯ ಮನೆ ಒಳಗಡೆ, ಹಾಗೆಯೇ ಈ ಗೂಡು ಕಟ್ಟಿಸುವಂಥ ಹಜಾರದೊಳಗೆ ಇಡೋದ್ರಿಂದ ಅಲ್ಲಿ ಈ ಊಜಿ ಕೋಶಗಳಿಂದ ಹೊರಗಡೆ ಬಂದಂಥ ಊಜಿ ನೊಣಗಳನ್ನು ನಾವು ಆಕರ್ಷಿಸಿ ನಾಶಪಡಿಸಬಹುದು. ಇನ್ನು ಬೇಸಾಯ ಕ್ರಮಗಳನ್ನು ಅನುಸರಿಸೋದು ಕೂಡ ಅಷ್ಟೇ ಮುಖ್ಯ. ಈ ರೇಷ್ಮೆ ಹುಳು ಸಾಕಾಣಿಕೆ ನಂತರ ಹಿಪ್ಪುನೇರಳೆ ರೆಂಬೆಗಳನ್ನು ನಾವು ಹೊರಗಡೆ ಸುರಿಬಾರದು, ಯಾಕೆಂದರೆ ಅದರಲ್ಲಿ 100+ ಊಜಿ ಕೋಶಗಳು ಇರುವಂಥ ಸಂಭವ ಇರುತ್ತೆ. ಅದನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ನಾವು ಭದ್ರವಾಗಿ ಕಟ್ಟಿ ಸುಮಾರು 15-20 ದಿನಗಳ ಕಾಲ ಒಂದೆಡೆ ಇಟ್ಟು ಆನಂತರ ಕಾಂಪೋಸ್ಟ್ ಗುಂಡಿಗೆ ಹಾಕಬೇಕಾಗತ್ತೆ. ಇದಕ್ಕೆ ಬದಲಾಗಿ ಹಿಕ್ಕೆ ಮತ್ತು ತಿಂದುಳಿದಂಥ ಎಲೆಗಳನ್ನು 3-4 ಅಡಿ ಆಳವಾದ ಗುಂಡಿನಲ್ಲಿ ಹೂತಾಕಬೇಕಾಗತ್ತೆ ಅಥವಾ ಸುಳ್ಳುಬಹುದು. ಇನ್ನು ಊಜಿ ನೊಣದ ನಿರ್ವಹಣೆಗೆ ನಾವು ಜೈವಿಕ ಕ್ರಮಗಳಿಗೆ ಬಂದರೆ ನೆಸೋಲಿಂಗ್ಸ್ ಥೈಮಸ್ ಎನ್ಟಿ ಎನ್ನುವಂಥ ಒಂದು ಈ ಕಣಜದ ಜಾತಿಗೆ ಸೇರಿದಂಥ ಪರಾವಲಂಬಿ ಕೀಟವನ್ನು ನಾವು ಬಳಸ್ಕೋಬಹುದು. ಈ ಕೀಟಗಳು ಊಜಿನೊಣದ ಕೋಶಗಳ ಮೇಲೆ ತನ್ನ ಮೊಟ್ಟೆಗಳನ್ನು ಇಟ್ಟು ಈ ಊಜಿನೊಣದ ಕೋಶಗಳನ್ನು ನಾಶಪಡಿಸ್ತವೆ. ಒಂದು ಊಜಿನೊಣದ ಕೋಶದ ಒಳಗಡೆ ಸುಮಾರು 40-60 ಎನ್ಟಿ ಮರಿಗಳು ಅಭಿವೃದ್ಧಿ ಹೊಂದುತ್ತವೆ. ಈ ಪರತಂತ್ರ ಕೀಟದ ಮೊಟ್ಟೆಗಳನ್ನು ಮನೆ ನೊಣದ ಕೋಶಗಳ ಮೇಲೆ ಇಡಿಸಿ ಒಂದು ನೈಲಾನ್ ಚೀಲಕ್ಕೆ 50 ಮಿಲಿಲೀಟರ್ನಂತೆ ತುಂಬಿಸಿ ರೈತರಿಗೆ ಸರಬರಾಜು ಮಾಡಲಾಗುತ್ತೆ. ಒಂದು ಎಂಟಿ ಚೀಲದಿಂದ ಸುಮಾರು 10,000 ಪರತಂತ್ರ ಜೀವಿಗಳು ಹೊರಗಡೆ ಬರ್ತವೆ. 100 ಮೊಟ್ಟೆ ಸಾಕಾಣಿಕೆಗೆ 2 ಎಂಟಿ ಚೀಲಗಳನ್ನು ಶಿಫಾರಸು ಮಾಡಲಾಗಿರುತ್ತೆ. ರೇಷ್ಮೆ ಹುಳುಗಳು 4ನೇ ಜ್ವರದಿಂದ ಹೊರಗಡೆ ಬಂದ 3 ದಿನಗಳ ನಂತರ ಈ ಎಂಟಿ ಚೀಲಗಳನ್ನು ಹುಳು ಸಾಕಾಣಿಕೆ ಮನೆಯ ಒಳಗಡೆ ಇಡಬೇಕಾಗತ್ತೆ. ರೇಷ್ಮೆ ಹುಳುಗಳು ಹಣ್ಣಾದ ನಂತರ ಅದೇ ಚೀಲಗಳನ್ನು ಗೂಡು ಕಟ್ಟಿಸುವಂಥ ಕೋಣೆಗೆ ರವಾನಿಸಬೇಕಾಗತ್ತೆ. ರೇಷ್ಮೆ ಗೂಡನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ ನಂತರ ಅದೇ ಚೀಲಗಳನ್ನು ತಿಪ್ಪೆಗುಂಡಿಗೆ ಹಾಕಬೇಕಾಗತ್ತೆ. ಅಲ್ಲಿ ಕೂಡ ಇತರೆ ಜಾತಿಯ ನೊಣದ ಕೋಶಗಳು ಇರೋದ್ರಿಂದ ಎಂಟಿ ಪರತಂತ್ರ ಜೀವಿಗಳು ವೃದ್ಧಿಯಾಗೋದಕ್ಕೆ ಅನುಕೂಲವಾಗುತ್ತೆ. ಈ ನಿಸೋಲಿಂಗ್ಸ್ ಥೈಮಸ್ ಚೀಲಗಳನ್ನು ಪಡೆಯೋದಕ್ಕೆ ರೇಷ್ಮೆ ಹುಳು ಚಾಕಿಯಾದ ದಿನಾಂಕವನ್ನು ತಿಳಿಸಿ ಮುಂಗಡ ಪಾವತಿಸಿ ಹೆಸರನ್ನು ನೋಂದಾಯಿಸ್ಕೋಬಹುದು. ಈ ಒಂದು ನಿಸೋಲಿಂಗ್ಸ್ ಥೈಮಸ್ ಆಲಿಸಿದಿರಿ. ಇದರೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುವುದು. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರಗಳು. ನಮ್ಮ ನಾಳಿನ ಕೃಷಿರಂಗದಲ್ಲಿ ಬೇಸಿಗೆಯಲ್ಲಿ ದ್ರಾಕ್ಷಿ ಬೆಳೆಯ ಬಳ್ಳಿ ಸವರುವಿಕೆ ಕುರಿತು ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಜೆ ಸತೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ.